ಮರದ ಹೂ ಮಲ್ಲಿಗೆ ನಾವೊಲಿದೆ, ಕಂಪಿನ ತಂಗಾಳಿಗೆ ಕರೆದಿದೆ ಕೈ ಬೀಸಿ, ಪ್ರೀತಿಯ ನಗೆ ಹಾಸಿ ಕರೆದಿದೆ ಕೈ ಬೀಸಿ, ಪ್ರೀತಿಯ ನಗೆ ಹಾಸಿ ನೀನೆಂದು ಬಾಡದ ಹೂ ಮಲ್ಲಿಗೆ. ನೆನಪಿನ ಹೊನಲಲ್ಲಿ ದಿನವೂ ಸಾಗಿದೆ, ದಣಿದಿಹ ಮನಸ್ಸಿಗೆ ತಂಪು ತಂದಿದೆ. ನೆನಪಿನ ಹೊನಲಲ್ಲಿ ದಿನವೂ ಸಾಗಿದೆ, ದಣಿದಿಹ ಮನಸ್ಸಿಗೆ ತಂಪು ತಂದಿದೆ. ಮೋಹದ ನಾವೆಯು ತೇಲುತ್ತಾ ಬಂದಿದೆ, ಪ್ರೇಮದ ನೋಟವು ರಂಗನು ಕೂಡಿದೆ. ನೀನೆಂದು ಬಾಡದ ಹೂಮಲ್ಲಿಗೆ ನಾವೊಲಿದೆ, ಕಂಪಿನ ತಂಗಾಳಿಗೆ ಕರೆದಿದೆ ಕೈ ಬೀಸಿ, ಪ್ರೀತಿಯ ನಗೆ ಹಾಸಿ ಕರೆದಿದೆ ಕೈ ಬೀಸಿ, ಪ್ರೀತಿಯ ನಗೆ ಹಾಸಿ ನೀನೆಂದು ಬಾಡದ ಹೂಮಲ್ಲಿಗೆ. ಗೆಳೆತನ ಬಯಸುತ್ತ ಕನಸು ಕಂಡಿದೆ, ಸೊಬಗಿನ ಸನಿಹಕ್ಕೆ ಸ್ನೇಹ ಕೂಡದೆ. ಗೆಳೆತನ ಬಯಸುತ್ತ ಕನಸು ಕಂಡಿದೆ, ಸೊಬಗಿನ ಸನಿಹಕ್ಕೆ ಸ್ನೇಹ ಕೂಡದೆ. ಗೆಳೆತನ ಬಯಸುತ್ತ ಕನಸು ಕಂಡಿದೆ, ಸೊಬಗಿನ ಸನಿಹಕ್ಕೆ ಸ್ನೇಹ ಕೂಡದೆ. ಸೊಂಪಿನ ಚುಂಬನ ಅಂದು ನಾ ನೀಡಿದೆ, ತೀರದ ಆಸೆಯ ರಾಗವು ಮೂಡಿದೆ. ನೀನೆಂದು ಪ್ರೀತಿಯ ನಗೆ ಹಾಸಿ ಕರೆದಿದೆ ಕೈ ಬೀಸಿ, ಪ್ರೀತಿಯ ನಗೆ ಹಾಸಿ ನೀನೆಂದು